ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು ಬರುವ, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಕರಗದೆ ಆಗಿರುವಂತಹ ಸಂಭವಗಳು ಅಂತ ಹೇಳಿದ್ರೆ ತಿಂದದ್ದು ಕರಗಿಸಲಿಕ್ಕೆ ಅಜೀರ್ಣ ಆಗುವಂತದ್ದು, ಈ ತರದ್ದು ನಮಗೆ ಬಹಳ ಕಾಮನ್ ಆಗಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಗಳಂತ ಹೇಳ್ತೇವೆ ನಾವು, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು. ಇದರಲ್ಲಿ ನೋಡಿ, ಚರ್ಮಕ್ಕೆ ಸಂಬಂಧಪಟ್ಟ ಮಾತ್ರ ಅಂತ ನಾನು ಹೇಳುವುದಿಲ್ಲ, ನಿಮಗೆ ಎಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣನ್ನು ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂಥದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ನಮ್ಮ ಏಪ್ರಿಲ್ ಮೇ, ಮಾರ್ಚ್ ಏಪ್ರಿಲ್ ಮೇಯಲ್ಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ನಾನು ಹೇಳ್ತಾ ಇದ್ದೆ, ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ಥರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಕಾಣಲಿಕ್ಕೆ, ನಮಗೆ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ನಮಗೆ. ಈಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಕಾಡ್ತೇವೆ ಅಂತ ಹೇಳಿದ್ರಿ. ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂಥ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ? ಹೌದು, ಇದು ಬಹಳ ಒಂದು ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ ವಸಂತ ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ಆಹಾರದ ಶಕ್ತಿಯು ಕಡಿಮೆ ಆಗ್ತದೆ ನಮಗೆ, ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ಆದರೆ ನಾನು ಇದನ್ನು ನಾನು ಹೇಗೆ ಜನರಲ್ ಎಲ್ಲರಿಗೆ ಅರ್ಥ ಆಗುವ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ನೋಡಿ, ಹಸಿವು ಬರೀ ಕಡಿಮೆ ಆಗುವಂಥದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣಶಕ್ತಿಯೇ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿಯೇ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ. ಅಂದರೆ ಹೊಟ್ಟೆಯಲ್ಲಿ ಕರಗಿಸುವಂಥ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ ಜನವರಿಯಿಂದ, ಹೌದು, ಅದೀಗ ವಸಂತ ಋತುವಲ್ಲಿ ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂಥದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂಥ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನ್ನಿಸದೆ, ಊಟ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತಹ ಭಾವ ಇರ್ತದೆ. ಹಸಿವೆಗಿಂತ ದಾಹ ಜಾಸ್ತಿ ಇರ್ತದೆ. ಹೌದು ಹೌದು. ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ, ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು? ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂಥ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಹೇಳೋದಿದೆ, ನಾನು ಎಲ್ಲರೂ ಪ್ರತಿಯೊಬ್ಬನಿಗೆ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಗನುಸಾರವಾಗಿ ಅಂತ ಹೇಳಿದ್ರೆ ತಿಂಗಳುಗಳಿಗೆ, ಹೌದು, ಋತುಚರ್ಯ ಅಂತಲೇ ಹೇಳೋದು ನಾವು, ಋತುಗನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡಿಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಏನು ಮಾಡ್ಬೋದು ನಮಗೆ, ಈ ಋತುವಲ್ಲಿ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂಥ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ಅಥವಾ ಇದನ್ನೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದ್ದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂಥದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ, ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಓವರ್ಕಮ್ ಮಾಡ್ಲಿಕ್ಕೆ ಆಗ್ತದೆ, ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳ್ಬೋದು. ಉದಾಹರಣೆಗೆ ನಮ್ಮ ಈ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೆ ಪುರಾಣ ಶಾಲಿ ಅಂತ ಹೇಳ್ತೇವೆ ಅದಕ್ಕೆ, ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂಥದ್ದು, ಬಾರ್ಲಿಯ ನೀರು ಕುಡಿಯುವಂಥದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್ ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ನಿಮಗೆ ಕೆಲವೊಂದು ನಾನು ಆಹಾರ ಪದಾರ್ಥದಲ್ಲಿ ಮಾಡ್ಕೊಳ್ಳುವಂಥದ್ದು ನಾವು ಹೇಳ್ಬೋದು, ಏನೇನು ಅಡುಗೆ ಮಾಡ್ಕೊಳ್ಳಿಕ್ಕೆ, ಶುಂಠಿ ನಿಮ್ಮಲ್ಲಿ ಉಪಯೋಗ ಜಾಸ್ತಿ ಇರಲಿ, ಯಾಕೆಂದ್ರೆ ಆಯುರ್ವೇದದಲ್ಲಿ ಹೇಳಿರ್ತಾರೆ ಶುಂಠಿ ಅಂತ ಹೇಳುವಂಥದ್ದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಬಹಳ ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ, ಯಾಕೆಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಈರುಳ್ಳಿ ಏನಿದೆ ದೊಡ್ಡ ನೀರುಳ್ಳಿ ಇರ್ತದೆ, ಸಣ್ಣ ನೀರುಳ್ಳಿ ಬರ್ತದೆ ಸಾಂಬಾರು ಒಂದಿನಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂಥ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರ್ತದೆ, ಅದನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನ, ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂಥದ್ದು ಏನಿದೆಯಲ್ಲ,

ನೀಮ್ ಅಥವಾ ಕಹಿಬೇವಿನ ಎಲೆಯನ್ನು ಬಿಸಿನೀರಿಗೆ ಹಾಕಿ ಅದರಿಂದ ಸ್ನಾನ ಮಾಡಬಹುದು, ಅಥವಾ ಆಯುರ್ವೇದದಲ್ಲಿ ಬಹಳ ಏನು ಲೇಪಗಳನ್ನು ಕೆಲವೊಂದೆಲ್ಲ ಹೇಳಿದ್ದಾರೆ. ಇದನ್ನು ಅವರಿಗೆ ಮನೆಯಲ್ಲಿ ಮಾಡ್ಕೊಳ್ಬಹುದು, ದೊಡ್ಡದೇನು ಕಷ್ಟ ಇರುವಂಥದ್ದಲ್ಲ. ಚಂದನ ಅದು ಶ್ರೀಗಂಧದ ಒಂದು ಸ್ವಲ್ಪ ಶ್ರೀಗಂಧ ತಕ್ಕೊಂಡು ಅದನ್ನು ಅರ್ದು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬಹುದು. ಬಿಳಿಯಾದಂಥ ಬಟ್ಟೆಯನ್ನು ಯೂಸ್ ಮಾಡುವಂಥದ್ದು, ಅಥವಾ ಹತ್ತಿ ಬಟ್ಟೆಗಳು, ಅದರಿಂದ ಕಾಟನ್ ಬಟ್ಟೆಗಳು ಹತ್ತಿ ಬಟ್ಟೆಗಳನ್ನು ಯೂಸ್ ಮಾಡೋದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬಿಸಿಲಿನ ತಾಪವನ್ನು ನಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಸಾಕಷ್ಟು ನೀರು ಸೇವನೆ, ನೀರು ಸೇವನೆ ಅಂತ ಹೇಳುವಂಥದ್ದು ನಾನು ಒನ್ಸ್ ಅಗೇನ್ ನಿಮಗೆ ಹೇಳೋದು, 3-4 liters ಆದರೂ ಕೂಡ ನೀರು ಸೇವನೆ ಮಾಡಬೇಕಂದು ಕಂಪಲ್ಸರಿ. ಇನ್ನೂ ಕೆಲವರಿಗೆ ನಾನು ಏನು ಹೇಳ್ಬೋದು ಅಂತ ಹೇಳಿದರೆ, ಬೇರೆ ದೇಶಗಳಲ್ಲಿ ಈ ಥರದಂತಹ ಒಂದು ಈ ಥರದ ರೀತಿಗಳ ಕೆಲಸಗಳು ನಡೀತದೆ, ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಸೂರ್ಯನ ಬರೋದಕ್ಕಿಂತ ಮುಂಚೆನೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಮಧ್ಯಾಹ್ನ ಒಂದು 3 ಗಂಟೆ ಅಷ್ಟೊತ್ತು ಗ್ಯಾಪ್ ಕೊಟ್ಕೊಳ್ಳಿ ಅಂತ ಹೇಳಿದರೆ, 12-3 ಗಂಟೆ ಅಷ್ಟೊತ್ತವರೆಗೆ ಕೆಲಸವನ್ನು ಬಿಸಿಲಲ್ಲಿ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ, ನಮಗೆ ಎಲ್ಲ ಕಡೆಯಲ್ಲಿ ಈ ರೀತಿ ನಾನು ಹೇಳಿದಂಥ ಪ್ರಿಕಾಷನರಿ ಮೆಥಡ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥವರು 12-3 ಗಂಟೆವರೆಗೆ ರೆಸ್ಟ್ ಕೊಟ್ಕೊಳ್ಳಿ, ಬೇರೆ ಸಮಯದಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಉತ್ತಮ. ಬಹುಶಃ ಹೆಚ್ಚು ತೊಂದರೆಗೆ ಒಳಗಾಗುವಂತಹ ಒಂದು ಗುಂಪು ಅಂತಂದ್ರೆ ಚಿಕ್ಕ ಮಕ್ಕಳು ಮತ್ತು ವಯೋವೃದ್ಧ, ಇವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಮತ್ತು ಪರಿಹಾರ ಹೇಗೆ? ನೋಡಿ, ಚಿಕ್ಕ ಮಕ್ಕಳಲ್ಲಿ ಬಹಳ ತೊಂದರೆಗಳು ಕಾಣಿಸ್ಕೊಳ್ತದೆ. ನಾನು ಸಣ್ಣ ಮಕ್ಕಳಿಂದ ಹಿಡಿದು, ಅಂದ್ರೆ 2 ವರ್ಷದಿಂದ ಮಕ್ಕಳಿಂದ ಹಿಡಿದು ಶಾಲೆಗೆ ಹೋಗುವ ಮಕ್ಕಳವರೆಗೆ ಒಂದು ಕೆಟಗರಿ ನಾವು ನೋಡ್ಕೊಂಡ್ರೆ, ಇವರಿಗೆ ಎಲ್ರಿಗೂ ಕೂಡ ಬಿಸಿಲಿನಿಂದಾಗಿ ಬಹಳಷ್ಟು ಕ್ರ್ಯಾಂಕಿ ಅಂತ ಹೇಳ್ತೇವೆ ನಾವು ಅವರಿಗೆ, ಅಂತ ಹೇಳಿದ್ರೆ ಕಿರಿಕಿರಿ ಮಾಡುವಂತಹ ಅಭ್ಯಾಸ ಇರ್ತದೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಆ ಸೆಕೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಸಿಕ್ಕಾಬಟ್ಟೆ ಕ್ರ್ಯಾಂಕಿ ಆಗಿರ್ತಾರೆ ಅಂತ ಹೇಳುವಂಥದ್ದು ಬಹಳ ನಮಗೆ ಕಂಪ್ಲೇಂಟ್ಸ್ಗಳು ನಾವು ಪೇಷಂಟ್ಗಳು ಅಂದರೆ ಮಕ್ಕಳ ಮನೆಯವರಲ್ಲಿ ನಾವು ನೋಡಿದ್ದೇವೆ. ಸೊ ಏನು ಮಾಡ್ಬೋದು ಅಂತ ಹೇಳಿದ್ರೆ, ದಿವಸಕ್ಕೆ ಒಂದು 3-4 ಸಲ ಮಕ್ಕಳಿಗೆ ಸ್ನಾನ ಮಾಡಿಸಿ, ಆದಷ್ಟು ಮನೆಯ ಒಳಗಡೆ ಇರುವಂತೆ ನೋಡ್ಕೊಳ್ಳಿ ಮಕ್ಕಳನ್ನು. ಅದೇ ರೀತಿ ಮಕ್ಕಳಿಗೆ ಹೊರಗಡೆ ತಿಂಡಿಗಳು, ಐಸ್ ಕ್ರೀಮ್ಗಳು, ಫ್ರಿಡ್ಜಲ್ಲಿ ಇಟ್ಟಂತ ಆಹಾರವನ್ನು ಕೊಡಬೇಡಿ. ಆದಷ್ಟು ಮಕ್ಕಳಿಗೆ ಹಣ್ಣುಗಳ ಸೇವನೆ ಮಾಡಿ. ಏನು ಮಾಡ್ತಾರೆ, ಮಕ್ಕಳು ತಿನ್ನಲ್ಲ, ಫುಡ್ ತಗೊಳ್ಳಲ್ಲ ಈ ಸಮಯದಲ್ಲಿ, ಆದಷ್ಟು ಬೆಳಗಿನ ತಿಂಡಿ ತಿನ್ನೋದಿಲ್ಲ, ಮಧ್ಯಾಹ್ನ ಊಟ ಮಾಡೋದು. ಏನು ಮಾಡ್ಬೋದು, ಇಂಟರ್ಮಿಟೆಂಟ್ ಫುಡ್ ಅಂತ ಹೇಳ್ತೇವೆ ನಾವು, ಆವಾಗವಾಗ ಒಂದು ಸ್ವಲ್ಪ ನೀರಿನೊಟ್ಟಿಗೆ ಸೇವನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಹಾಲಿನ, ನಾನು ಒನ್ಸ್ ಅಗೇನ್ ಹೇಳೋದು, ದನದ ಹಾಲು ಸಿಕ್ಕಿದ್ರೆ ಬಹಳ ಉತ್ತಮ, ಹಾಲಿನ ಸೇವನೆ ಮಾಡುವಂಥದ್ದಾಗಿರ್ಬೋದು. ಇದನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಸಣ್ಣ ಮಕ್ಕಳಿಗೆ. ಅದೇ ರೀತಿ ಸ್ನಾನ ಮಾಡಬೇಕಾದ್ರೆ ಸ್ನಾನ ಮಾಡಿ ಮೈ ಒರೆಸಲಿಕ್ಕೆ ಕೂಡ ಹತ್ತಿ ಬಟ್ಟೆಗಳನ್ನೇ ಯೂಸ್ ಮಾಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಮೈಯ ಚರ್ಮದಲ್ಲಿ ಬಹಳ, ಚಿಕ್ಕ ಮಕ್ಕಳ ಚರ್ಮ ತುಂಬ ಮೆದುವಾಗಿರ್ತದೆ, ಅದನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ಆದಷ್ಟು ಹತ್ತಿ ಬಟ್ಟೆಗಳನ್ನು ಯೂಸ್ ಮಾಡಿಕೊಳ್ಳಿ. ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಬಟ್ಟೆಯನ್ನು ಆದಷ್ಟು ಲೂಸ್ ಬಟ್ಟೆಗಳು ಅಂತ ಹೇಳ್ತೇವೆ, ಅಥವಾ ಸಡಿಲವಾದಂಥ ಬಟ್ಟೆ, ಬಿಗಿ ಬಟ್ಟೆಯನ್ನು ಹಾಕುವಂಥದ್ದು ಅವಾಯ್ಡ್ ಮಾಡೋದು ಬಹಳ ಉತ್ತಮ. ಹೊರಗಡೆ ಆಟ ಆಡುವುದು ಆದಷ್ಟು ಅವಾಯ್ಡ್ ಮಾಡಿದರೆ ಬಹಳ ಉತ್ತಮ. ಸಣ್ಣ ಮಕ್ಕಳಿಗೆ, ಶಾಲೆಗೆ ಹೋಗೋ ಮಕ್ಕಳಿಗೆ ಕೂಡ ನಾನು ಹೇಳ್ತಾ ಇರೋದು, ನ್ಯಾಪ್ಕಿನ್ ಬಳಸುವವರು ಕೂಡ ಜಾಗ್ರತೆ ವಹಿಸಿ. ಹೌದು, ಏನಾಗ್ತದೆ, ಈ ಡಯಾಪರ್ಸ್ ನ್ಯಾಪ್ಕಿನ್ ಏನು ಮಾಡ್ತಾರೆ, ಇಡೀ ದಿವಸ ಹಾಕಿ ಬಿಟ್ಟುಬಿಡ್ತಾರೆ, ಹಾಗೆ ಮಾಡಲೇಬಾರ್ದು. ಆದಷ್ಟು ಮನೆಯಲ್ಲಿ ಮಾಡಿದಂಥ ಬಟ್ಟೆಯಲ್ಲಿ ತಯಾರಿಸಿದಂತಹ ನ್ಯಾಪ್ಕಿನ್ಗಳನ್ನು ಯೂಸ್ ಮಾಡಿ, ರೀಯೂಸೆಬಲ್ ನ್ಯಾಪ್ಕಿನ್ಗಳಂತ ಬರ್ತದೆ, ಅದನ್ನು ಯೂಸ್ ಮಾಡುವಂಥದ್ದು. ಅದನ್ನು ಬಿಸಿನೀರಲ್ಲೇ ತೊಳಿಬೇಕು, ಯಾಕೆಂತೇಳಿದ್ರೆ ತೊಡೆಯ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ ಅವರಿಗೆ ಎಲರ್ಜಿ ಕಾಣಿಸ್ಕೊಳ್ಳುವಂತಹ ಅಥವಾ ಚರ್ಮದಲ್ಲಿ ರೋಗಗಳನ್ನು ಕಾಣಿಸ್ಕೊಳ್ಳುವಂಥ ಸಂಭವಗಳಿರ್ತದೆ. ಅದನ್ನು ಕೂಡ ಜಾಗ್ರತೆಯಾಗಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ವಯೋವೃದ್ಧರು, ಹಾಂ, ವಯೋವೃದ್ಧರಿಗೆ ಕೂಡ ನಾನು ಹೇಳೋದು, ಇವರಲ್ಲಿ ಕೂಡ ನಮಗೆ ಏನಾಗ್ತದೆ, ಅತಿಯಾದಂಥ ಸುಸ್ತು ಕಾಣಿಸ್ಕೊಳ್ತದೆ. ಈ ಬಿಸಿಲಿಗೆ ಅವರು ಹೊರಗಡೆ ಹೋಗದಿದ್ರು ಕೂಡ ದೇ ಕಾಲ್, ಅವ್ರು ಏನು ಹೇಳ್ತಾರೆ ಅಂದರೆ ಟಯರ್ಡ್ನೆಸ್ ಅಂತ ಹೇಳುವಂಥದ್ದು, ಎದ್ದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಗಂಟುಗಳ ನೋವು ಜಾಸ್ತಿ ಇರ್ತದೆ, ಟಯರ್ಡ್ನೆಸ್ ಕಾಣಿಸ್ಕೊಳ್ಳುವಂಥ ನಮಗೆ ಈ ವಸಂತ ಋತುವಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇವರಿಗೆ ಕೂಡ ನಾನು ಹೇಳೋದು ಹಾಲಿನ ಸೇವನೆ. ಅದೇ ರೀತಿ ಇನ್ನೊಂದು ನಾನು ಬಹಳ ಇಂಟ್ರೆಸ್ಟಿಂಗ್ ಒಂದು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಹೇಳ್ಬೋದು, ಇದು ಎಲ್ಲರಿಗೂ ಕೂಡ ನಾನು ಹೇಳುವಂಥದ್ದು, ವಯೋವೃದ್ಧರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಕೂಡ. ಒಂದು ಸ್ವಲ್ಪ ಹಾಲನ್ನು ತಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಬಿಸಿ ಮಾಡಿ, ಬಿಸಿ ಮಾಡಿ ಆದಮೇಲೆ ಒಂದು ಚಿಟಿಕೆ ಬೆಲ್ಲ ಹಾಕಿ ಅದನ್ನು ಇಡೀ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿ. ಇದು ನಿಮಗೆ ಸನ್ಸ್ಟ್ರೋಕಿಂದ ಕೂಡ, ಅದೇ ಬಿಸಿಲಾಘಾತ ಆಗಿರ್ಬೋದು ಅಥವಾ ನಿರ್ಜಲೀಕರಣ ಆಗಿರ್ಬೋದು, ಎರಡನ್ನೂ ಕೂಡ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ನಮಗೆ ಈ ಹಾಲಲ್ಲಿ ಸಾಧ್ಯ ಆಗ್ತದೆ. ಯಾಕಂದರೆ ಹಾಲನ್ನು ನಾವು ತರ್ಪಣ ಅಂತ ಹೇಳ್ತೇವೆ, ಬಲ್ಯ ನಮ್ಮ ಶರೀರಕ್ಕೆ ಪೋಷಣೆ ಕೊಡುವಂಥದ್ದು ಅಂತೇಳಿ. ಇಂಟರ್ನಲ್ಲಿ ಅಲ್ಲದೆ ಎಕ್ಸ್ಟರ್ನಲ್ಲಿ ಕೂಡ ಇದನ್ನು ಮಾಡ್ಬೋದು. ನಮಗೆ ಹಾಲಿನ ಅಪ್ಲೈ ಮಾಡಿಕೊಂಡು ಶರೀರಕ್ಕೆ ಇಡೀ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಸ್ನಾನ ಮಾಡುವಂಥದ್ದು ವಯೋವೃದ್ಧರಲ್ಲಿ ಬಹಳ ಚೆನ್ನಾಗಿ ಇದು ಕೆಲಸ ಮಾಡ್ತದೆ, ಅದನ್ನು ಮಾಡ್ಕೊಳ್ಬಹುದು. ವಯೋವೃದ್ಧರಿಗೆ ಕೂಡ ನಾನು ಏನು ಹೇಳೋದು ಅಂದರೆ, ಕಾಫಿ ಟೀಗಳ ಸೇವನೆಯನ್ನು ಕಡಿಮೆ ಮಾಡಿ. ಈ ಬೇಸಿಗೆಗಾಲದಲ್ಲಿ ಆದಷ್ಟು ಕಾಫಿ ಟೀಗಳ ಸೇವನೆಯನ್ನು ಕಡಿಮೆ ಮಾಡಿ. ಕುರುಕುರು ತಿಂಡಿಗಳ ಸೇವನೆ ಕೂಡ ನಿಲ್ಲಿಸುವುದು ಬಹಳ ಉತ್ತಮ. ಒಳ್ಳೆ ಆಹಾರಗಳು, ಒಳ್ಳೆ ಹಣ್ಣುಗಳು, ನಾನು ಆಗ ಹೇಳ್ತಾ ಇದ್ದೀನಿ, ಇವಾಗ ಮಾತಾಡ್ತಾ ಹೇಳ್ತಾ ಇದ್ದೀನಿ ನಾವು, ಕಲ್ಲಂಗಡಿ ಆಗಿರ್ಬೋದು, ಮಾವಿನ ಹಣ್ಣಾಗಿರ್ಬೋದು, ಕರ್ಬೂಜದ ಹಣ್ಣಾಗಿರ್ಬೋದು, ಇದನ್ನೆಲ್ಲ ಸೇವನೆ ಮಾಡುವಂಥದ್ದು ತುಂಬ ಉತ್ತಮವಾದಂಥ ಒಂದು ಉಪಾಯ. ಈಗ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ವಿ ಡಾಕ್ಟರ್, ಈಗ ಇದಕ್ಕೆ ಒಂದು ಪರಿಹಾರ ಹೇಗೆ, ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ನೋಡಿ, ನಾನು ಆಗ ಹೇಳ್ತಾ ಇದ್ದೆ ಹಾಲಿನ ಸ್ನಾನ ಅಂತ ಹೇಳುವಂಥದ್ದು. ಆಯುರ್ವೇದದಲ್ಲಿ ನಾವು ಇದನ್ನು ಮಾಡ್ತೇವೆ. ಇದು ಆಯುರ್ವೇದದಲ್ಲಿ ಏನು ಹೇಳ್ತೇವೆ ಅಂದರೆ ನಿತ್ಯಮ ಅಭ್ಯಂಗಂ, ಪ್ರತಿನಿತ್ಯ ಅಭ್ಯಂಗ ಮಾಡಿಕೊಳ್ಳಿ. ಒಳ್ಳೆಯ ಎಣ್ಣೆಗಳಲ್ಲಿ ಧನ್ವಂತರ ತೈಲಾಗಿರ್ಬೋದು, ಮಹಾನಾರಾಯಣ ತೈಲಾಗಿರ್ಬೋದು, ಇದನ್ನು ಅಭ್ಯಂಗಮ ಮಾಡಿಕೊಂಡು ಶರೀರಕ್ಕೆ ಕ್ಷೀರಧಾರ ಅಂತ ಹೇಳುವಂಥ ಕೆಲವೊಂದು ನಾವು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ. ಅದನ್ನು ಮಾಡೋದು ಬಹಳ ಉತ್ತಮ. ಯಾರಿಗೆ ರೋಗ ಇಲ್ಲವೂ ಕೂಡ ಅವರು ಕೂಡ ಈ ಚಿಕಿತ್ಸೆಯನ್ನು ಮಾಡಿಕೊಳ್ಬೋದು. ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಹೇಳ್ತೇವೆ. ವಸಂತ ಋತುವಲ್ಲಿ ವಮನ ಕರ್ಮವನ್ನು ಮಾಡಬೇಕು. ವಮನ ಮಾಡಿದರೆ ಕಫ ರಿಮೂವ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ವಮನ ಕರ್ಮವನ್ನು ಕಂಪಲ್ಸರಿಯಾಗಿ ಯಾರ್ಯಾರು ಆಯುರ್ವೇದವನ್ನು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಾರೋ ಅವರು ನಿತ್ಯ ನಿಮ್ಮ ಹತ್ತಿರದ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ ವಮನ ಕರ್ಮವನ್ನು ಕೇಳಿ ಮಾಡಿಸ್ಕೊಳ್ಳಿ, ಅದನ್ನು ಮಾಡಿಸ್ಕೊಳ್ಬೋದು. ನಸ್ಯ ಅಂಜನ, ಅದೇ ರೀತಿ ಕವಳಗಂಡೂಷ ಅಂತ ಹೇಳುವಂಥದ್ದು. ಕವಳಗಂಡೂಷ ಅಂತ ಹೇಳಿದ್ರೆ ದೊಡ್ಡದೇನಲ್ಲ, ಬಾಯಿ ಮುಕ್ಕುಳಿಸುವಂಥದ್ದು. ಸೊ ಆಯಿಲ್ ಪುಲ್ಲಿಂಗ್ ಅಂತ ಎಲ್ಲರೂ ಕೇಳಿರ್ಬೋದು. ಎಣ್ಣೆ ಒಂದೆರಡು ಚಮಚ ಎಳ್ಳೆಣ್ಣೆಯನ್ನು ಬಾಯಿಲಿ ಇಟ್ಕೊಂಡು ಪ್ರತಿನಿತ್ಯ ಬಾಯಿ ಮುಕ್ಕುಳಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನು ಕೆಲವೊಂದು ನಾನು ಅವಾಯ್ಡ್ ಮಾಡಲಿಕ್ಕೆ ಕೆಲವೊಂದು ನಾನು ಹೇಳಿ ಬಹಳ ಇಂಪಾರ್ಟೆಂಟ್ ಹೇಳಲೇಬೇಕಿದನ್ನು. ಆಯಿಲಿ ಫುಡ್ಗಳು, ಹೆವಿ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಕೋಲ್ಡ್ ಐಸ್ಗೆ ಫ್ರಿಡ್ಜಲ್ಲಿ ಇಟ್ಟಂತ ಆಹಾರ ವಸ್ತುಗಳನ್ನು ಅವಾಯ್ಡ್ ಮಾಡಿ, ಕೋಲ್ಡ್ ಡ್ರಿಂಕ್ಸು, ದಾರಿ ಬದಿಯ ಆಹಾರಗಳು ಇದೆಲ್ಲವನ್ನು ಕೂಡ ಈ ಒಂದು ಎರಡು ತಿಂಗಳು ದಯವಿಟ್ಟು ಮಾಡಬೇಡಿ. ಅದೇ ರೀತಿ ಅತಿಯಾಗಿ ಆಹಾರ ಸೇವನೆ ಮಾಡುವಂಥದ್ದು, ಅತಿಯಾಗಿ ಹಗಲು ಹೊತ್ತಲ್ಲಿ ನಿದ್ದೆ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ. ಸೊ ಇದು ಬಹಳ ಇಂಪಾರ್ಟೆಂಟ್. ರಾತ್ರಿ ಸಮಯದಲ್ಲಿ ಸರಿಯಾಗಿ ರೆಸ್ಟ್ ಬಹಳ ಇಂಪಾರ್ಟೆಂಟ್, ಆದಷ್ಟು ನಿದ್ದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಸೊ ನನ್ನ ಕೊನೆಯ ಮಾತು ಇಷ್ಟೇ, ಏನಂತ ಹೇಳಿದ್ರೆ ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್. ವಸಂತ ಋತು ಎಷ್ಟು ಚಂದವೋ, ಎಷ್ಟು ಒಳ್ಳೆಯದೋ, ಬಿಸಿಲಿನಿಂದಾಗಿ ಅಥವಾ ಈ ಬಿಸಿಲಿನ ತಾಪದಿಂದಾಗಿ ಮಂಗಳೂರಿನವರು ಆಲ್ರೆಡಿ, ನಾವೀಗ ದಕ್ಷಿಣ ಕನ್ನಡದ ಎಲ್ಲರೂ ಕೂಡ ಬಿಸಿಲಿಗೆ ತಾಪಕ್ಕೆ ನಾವು ಬಹಳ ತುತ್ತಾಗಿದ್ದೇವೆ. ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಚೆನ್ನಾಗಿ ನೀರು ಕುಡಿಯಿರಿ, ಒಂದು ಅಟ್ ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂಥ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಬಹಳ ಸಂತೋಷ ಡಾಕ್ಟರ್ ಕೇಶವರಾಜು ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಆಯುರ್ವೇದ ರೀತಿಯಲ್ಲಿಯೂ ಕೂಡ ಯಾವ ರೀತಿ ಪರಿಹಾರವನ್ನು ಪಡ್ಕೊಳ್ಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಬೇಸಿಗೆ ಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ ಈ ಬಗ್ಗೆ ಪದವಿನ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಬಿಕೆ ಸುಮಿತ್ರಾ ಅವರು ಹಾಡಿದ ಒಂದು ಭಕ್ತಿಗೀತೆ ಕೇಳೋಣ. ವಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ನಾನಾವಿಧೈರ್ಭೂಷಿತಾಂ ಭಕ್ತಾಭೀಷ್ಟಫಲಪ್ರದಾಂ ಹರಿಹರ ಬ್ರಹ್ಮಾದಿಭಿಃ ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಪದ್ಮನಿಧಿ ವಿರ್ಯುಕ್ತಾಂ ಸದಾ ಶಕ್ತಿಭಿಃ. ಗಗರಿ ಸರಿ ಗಗರಿ ಸರಿ ಸಪದ ಲಕ್ಷ್ಮೀ ಬಾ